ಛೇ, ಇವತ್ತು ಆಫೀಸಿಗೆ ಲೇಟ್ ಆಗೋಯ್ತು. ಬಾಸ್ಗೆ ಫೋನ್ ಮಾಡಿ ಹೇಳ್ತೀನಿ, ಸುಮ್ಮನಿರುವ ನಿಮಿಷ. ರೀ, ಇನ್ನೇನ್ ಸಿಗ್ನಲ್ ಬೀಳುತ್ತೆ, ಈಗೇನ್ ಫೋನ್ ಮಾಡ್ಲೇಬೇಕಾ? ನಿನ್ನಿಂದಾನೆ ಎಲ್ಲ ಲೇಟ್ ಆಗಿತ್ತು. ಬೆಳಿಗ್ಗೆನೆ ಮೀಟಿಂಗ್ ಇತ್ತು. ಹಾಳಾದಿ ಮೊಬೈಲ್ ಯಾವಾಗ್ಲೂ ಎಂಗೇಜ್ ಆಗಿರುತ್ತೆ. ಹಾ, ರಿಂಗಾಯ್ತು, ಸುಮ್ಮಿರು ಸುಮ್ಮಿರು. ರೀ, ಸಿಗ್ನಲ್ ಬಿತ್ತು. ಅಯ್ಯೋ, ನಡೀರಿ ಆಮೇಲೆ ಮಾತಾಡೋರಂತೆ. ಹಲೋ, ಹೌದು ಸರ್, ನಾನೇ ಸರ್. ಇಲ್ಲೇ ಸಿಗ್ನಲ್ ಹತ್ರ ಇದ್ದೀನಿ ಸರ್, ಟರ್ನಿಂಗ್ ಅಲ್ಲಿ ಇದ್ದೀನಿ ಸರ್. ಎರಡೇ ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರ್. ಸಾರಿ ಸರ್, ಸಾರಿ ಸರ್, ಮೀಟಿಂಗ್ ಜಾಯಿನ್ ಆಗ್ತೀನಿ ಸರ್. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಾ, ಸಂದೇಶಗಳನ್ನು ಕಳಿಸುತ್ತಾ, ವಿಡಿಯೋ ನೋಡುತ್ತಾ ಮೈಮರೆಯಬೇಡಿ. ನಿಮ್ಮ ಗಮನ ರಸ್ತೆಯ ಮೇಲಿರಲಿ. ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಕೋಮಲಾಪುರ ಗ್ರಾಮದ ಕರಿಯಪ್ಪ ಬುಡ್ಡಪ್ಪ ಕುರಿಯವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದ ರೈತರು ಕರಿಯಪ್ಪ, ತಂದೆ ಬುಡ್ಡಪ್ಪ ಹಳ್ಳಿಕೇರಿ ಅನ್ನುವಂಥ ರೈತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಇವರು ಸುಮಾರು ಒಂದು 10 ಎಕರೆ ಭೂಮಿಯನ್ನು ಹೊಂದಿದ್ದಾರೆ. ಜೋಳ, ಮೆಕ್ಕೆಜೋಳ, ಕಡ್ಲಿ, ಈರುಳ್ಳಿ, ಸೂರ್ಯಪಾನ, ಅವಿಜ, ಗೋಧಿ, ನವಣಿ, ಹಾಗೆಯೇ ಹತ್ತಿ, ಕುಸುಬಿ, ಅಗಸಿ, ಮೆಣಸಿನಕಾಯಿ, ಹೀಗೆ ತುಂಬ ವೈವಿಧ್ಯಮಯವಾಗಿ ಬೆಳೆಗಳನ್ನು ಬೆಳೀತಾ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಕೆಲವು ಕೃಷಿ ಅನುಭವಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಕರಿಯಪ್ಪರೆ. ನಮಸ್ಕಾರ ಸರ್. ಕರಿಯಪ್ಪರೆ, ನಿಮ್ಮ ಸ್ವಂತ ಊರು? ನಮ್ದು ಸ್ವಂತ ಊರೇ ಕೋಮಲಾಪುರ ಸರ್. ಕೋಮಲಾಪುರ? ಹೌದು ಸರ್. ಏನು ಓದಿದ್ರಿ ಕರಿಯಪ್ಪರೆ ನೀವು? ಸರ್, ನಾವು ಬಡತನ ಪರಿಸ್ಥಿತಿ ಒಳಗೆ 5ನೇ ತರಗತಿಯನ್ನು ಓದಿದ್ದೀವಿ ರೀ. ಅಷ್ಟರೊಳಗೆ ನಮ್ಮ ಹಿರಿಯರಾದ್ರೆ ಇಲ್ಲ ಕುರಿಗಳು ಕಾಯಿ ರೈತಕ್ಕೆ ಕಮತ ಮಾಡ್ರಿ ಯಾರಿಲ್ಲ, ಮತ್ತೆ ವ್ಯವಸಾಯ ಮಾಡ್ಯಾರ ಅಂತ ಬಿಡಿಸ್ಬಿಟ್ರೆ, ಹಂಗಾಗಿ ನಾವು ಬಿಟ್ಟು ನಾವು ಒಂದು 10 ವರ್ಷ ರೈತಕ್ಕೆ ಕೆಲಸ ಮಾಡಿದ್ವಿ ರೀ. ಕಮತ ವ್ಯವಸಾಯ? ಕಮತ ಅಂದ್ರಪ್ಪ ಅಂದ್ರೆ ಅದು ವ್ಯವಸಾಯ ಅಂದ್ರಪ್ಪ ಕಮತನ ರೀ ಸರ್. ಅದು ಎರಡು ಒಂದೇ ಅಲ್ವಾ? ಅದು ಎರಡೇ ಒಂದೇ ಸರ್. ನೀವು ಜಾಸ್ತಿ ಕಮತ ಅಂತೀರ? ಒಕ್ಕಲತನ ಕನಕ ಕಮತ ಅಂತೀವಿ ರೀ. ಒಕ್ಕಲತನ ಮತ್ತೆ ಕಮತ ಅಂದ್ರೆ ಎರಡು ಒಂದೇ? ಒಂದೇ ಸರ್. ಸರಿ, ಈಗ ನಿಮ್ಗೆ 8 ಎಕರೆ ಭೂಮಿ ಇದೆ ಕರಿಯಪ್ಪರೆ? ನಮ್ದು 10 ಎಕರೆ ಭೂಮಿ ಸರ್. ಏನೇನು ಬೆಳಿತೀರಿ? ಏನೇನು ಬೆಳೆ ಅಂದ್ರೆ ಸರ್, ಹೌಜ, ಕಡ್ಲಿ, ಇವು ಹಿಂಗಾರಿ ಬರ್ತದೆ ಸರ್. ಮತ್ತೆ ಈರುಳ್ಳಿ, ಮೆಣಸಿನಕಾಯಿ ಅಂತಂದ್ರೆ ಮುಂಗಾರಿ ಬರ್ತದೆ ಸರ್. ಮೆಕ್ಕೆಜೋಳ, ಹೆಸರು ಇವೆಲ್ಲ ಮುಂಗಾರಿ ಸರ್. ಯಾವುದು ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ? ಲಾಭದಾಯಕ ಸರ್, ಸದ್ಯ ಖರ್ಚು ಕಮ್ಮಿ, ಲಾಭ ಜಾಸ್ತಿ ಇರಪ್ಪ, ನಮ್ಗೆ ಹುಳುಗಡ್ಲೆ ಜಾಸ್ತಿ ಬರ್ತದೆ ಸರ್. ಓಹೋ. ಬಿತ್ತಿದಪ್ಪ ಒಂದು 2 ಸಲ 3 ಸಲದ ಎಣ್ಣೆ ಹೊಡಿತು ಸರ್. ಎಣ್ಣೆ ಹೊಡೆದಿಂದ ಅದು ಮಸಿ ನಮ್ಮ ಪೀಕ್ ಕೈಯಾಗ ಬರ್ತದೆ. ಈ ಉಳ್ಳಾಗಡ್ಡಿ ಏನಂದ್ರೆ ಸರ್, ಒಂದ್ಸಲ ಬಿತ್ತುರಿ ಕಳೆ ಬಹಳ ಜಾಸ್ತಿ ಬರ್ತದೆ ಖರ್ಚು. ಒಂದು ಆಳಿಗೆ 300-400 ರೂಪಾಯಿ ಕೂಲಿ ಕೇಳ್ದ ಸರ್. ಅದ್ರಿಂದ ಅವು ಮಾರ್ಕೆಟ್ ನಮ್ಗೆ ಉಳ್ಳಾಗಡ್ಡಿ ಇರೋ ರೇಟ್ 4,000-5,000 ಮಾರಿದ್ರೆ ಲಾಭ ಆಗುತ್ತೆ ಸರ್. 1,800-2,000, 1,700-1,700 ಹಿಂಗ್ ಮಾಡ್ತೇಪ್ಪ ಅಂದ್ರ ನಮ್ಗೆ ಹೊಡೆದ್ ಬಿಡ್ತು ಸರ್. ಲುಕ್ಷಾನಿ ಭಾಳ ಆಗುತ್ತೆ ಸರ್. ಈರುಳ್ಳಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರ ನೀವು? ದೊಡ್ಡ ಪ್ರಮಾಣ ಒಬ್ಬೊಬ್ರು ಒಂದು ಲೋಡ್ ಆಗುತ್ತೆ ಸರ್, ಈ 300-400 ಪೀಸ್ ಆಗುತ್ತೆ ಸರ್ ಇಲ್ಲಿ. ಹೌದು, ಪ್ಯಾಕೆಟ್. ಆದ್ರಪ್ಪ ಅಂದ್ರೆ ಅದ್ರಲ್ಲಿದ್ದ ನಮ್ಗೆ ಈ ವರ್ಷನ ಲಾಸ್ ಆಗೈತೆ ಸರ್. ನೀವು ಈರುಳ್ಳಿ ಬೆಳೆದಿದ್ರೆ ಈ ಬಾರಿ ಬೆಳೆದ ಸರ್ ಬಹಳ ಕಮ್ಮಿ ಆಗೈತೆ ಸರ್. ಹುಡುಗ ರೋಗ ಬಂತಲ್ಲ, ಸುಳಿ ರೋಗ ಅಂತ ಬರ್ತಾರೆ ಸರ್. ಈಗ ಈ ಒಂದು 3 ವರ್ಷ ಸರ್ ಅದು ಸುಳಿ ರೋಗ ಬರಕ್ಕೆ. ಹಂಗಾಗಿ ಬಿತ್ತಿಂದ ನಮ್ ಗಡ್ಡೆ ಆಗ್ಬೇಕಾದ್ರೆ ಸರ್ ಸಮಸ್ಯೆಕ್ಕೆ ಸೀದಾ ಸುಳಿ ರೋಗ ಬಂದ್ಬಿಡುತ್ತೆ. ಮಳೆಗಾಲ ಜಾಸ್ತಿ ಆಗಿ ಗಡ್ಡೆ ಕೆಡೋದು. ಹಿಂಗಾಗಿ ಈ ವರ್ಷ ಬಹಳ ಕಮ್ಮಿ, 3 ಎಕರೆ ಹಾಕಿ ಸರ್ ಈ ವರ್ಷ ನಾವು ಈರುಳ್ಳಿ. ಅದರಲ್ಲಿ ಬರೀ 20,000 ರೂಪಾಯಿ ಈರುಳ್ಳಿ ಆಗೈತ್ರಿ. 32,000 ರೂಪಾಯಿ ಬರೀ ನಮ್ದು ಆಳಿನ ಕೂಲಿ ಆಗೈತ್ರಿ. ಖರ್ಚಾಗೈತೆ? ಖರ್ಚಾಯ್ತು ಸರ್. ಮತ್ತೆ ಬಿತ್ತಿದ್ದು ಬೀಜದ್ದು ಬಾಡಿಗೆ ಟ್ಯಾಕ್ಟ್ರಿ ಬಾಡಿಗೆ ಎಲ್ಲ ಬಿಟ್ಟು ಸರ್, ಬರೀ ಕಳೆ ತೆಗೆದಂತ ಆಳಿನ ಕೂಲಿನ 30,000 ರೂಪಾಯಿ ಆಗೈತ್ರಿ. ಅಂದ್ರೆ ಈ ಬಾರಿ ತಗ್ಗಿದ್ದು 20,000. ಈ ಬಾರಿ ಉಳ್ಳಾಗಡ್ಡಿಯಿಂದ ಏನು ಸಿಕ್ಕಿಲ್ಲ ಅಂತ? ಏನೂ ಸಿಕ್ಕಲ್ಲ ಸರ್, ಬಹಳ ಲಾಸ್ಟ್ ಆಗಿದೆ ಸರ್. ಸರಿ, ಈರುಳ್ಳಿಯಿಂದ ನೀವು ಕೈ ಸುಟ್ಕೊಂಡ್ರಿ. ಹೌದು ಸರ್. ಉಳ್ಳಾಗಡ್ಡಿ ಅಂದ್ರೆ ಉಳ್ಳಾಗಡ್ಡಿ, ಇದು ಉಳ್ಳಾಗಡ್ಡಿ, ಈ ಉಳ್ಳಾಗಡ್ಡಿಯಿಂದ ಲಾಭ ಜಾಸ್ತಿ ಇದೆ, ಖರ್ಚು ಕಮ್ಮಿ ಇದೆ ಅಂತೀರಿ. ಇದು ನಿಮ್ಮ ಭಾಗಕ್ಕೆ ಮಾತ್ರ ಸೀಮಿತ ಅಲ್ವಾ ಇದು, ಅಥವಾ ಬೇರೆ ಎಲ್ಲ ಕಡೆ ಬೆಳೀತಾರೆ? ಎಲ್ಲ ಕಡೆ ಎಲ್ಲ ಕಡೆ ಬೆಳೀತಾರೆ. ಎರೆ ಭೂಮಿ ಭೂಮಿಯಲ್ಲಿ ಎಲ್ಲ ಕಡೆ ಬೆಳೀತಾರೆ. ಓಹೋ. ಈ ಬೆಳೆ ವಿಶೇಷತೆ ಏನು ಅಂದ್ರೆ, ಯಾವಾಗ ಇದನ್ನ ಬಿತ್ತನೆ ಮಾಡೋದು ಸೂಕ್ತ? ಅಂದ್ರೆ ಮಾರ್ನೇಮಿ ಸರ್. ಮಾರ್ನೇಮಿ ಅಂದ್ರಪ್ಪ ಬನ್ನಿ ಮಹಾಕಾಳಿ ಬನ್ನಿ ಕೊಡ್ತಾರೆ ಸರ್, ಅವಾಗ ಇದನ್ನ ಬಿತ್ತ ಚಲೋ. ನಾವು ಬಿತ್ತ ಚಲೋ ಮಾಡ್ಕೊಂತೀವಿ, ಚಲೋ ಮಾಡ್ತೀವಿ ಸರ್. ಇದೇನ್ ಸರ ನಮ್ಗೆ ಕಳೆ ಬರಲ್ರಿ ಒಟ್ಟ? ಉಳ್ಳಾಗಡ್ಡಿಯಲ್ಲಿ ಕಳೆ ಬಂದ್ರೆ ತೆಗೆಯಂತಾಗಿಲ್ರಿ ಒಟ್ಟ? ಬೆಳೆದೇ ಇಲ್ವಾ? ಕಸ ಯಾಕಂದ್ರ ಸರ ಇದನ್ನ ಬಿತ್ತಿಂದ ಮುಂಬತ್ತಿ ಹೊಡೆದ ಕಸ ಯಾಕಂದ್ರ ಇದು ಹುಲ್ಲು ಬೀಜ ಅನ್ನೋದು ಅಳದು ನಾವು ಬಿತ್ತೀವಿ ಇದನ್ನ ಇದನ್ನ ಕಸನ ಹೊಳಮಳ ಹರಿಗೆ ಹರಿಗೆ ಹರಿಗೆ ಅಷ್ಟು ಹುಲ್ ಬೀಜ ಹೋಗ್ಬಿಡ್ತದೆ ಹೊಳಮಳ ಹುಟ್ಟಿ ಹುಟ್ಟಿ ಹುಟ್ಟಿ ಅವಾಗ ಬಿತ್ತಿಲ್ಲ ಸರ ಬಿತ್ತಿಂದ ಒಟ್ಟ ಕಸ ಹುಟ್ಟಲ್ರಿ ಒಳಗ ಹೌದಾ ಅದಕ್ಕೆ ಕಳೆದ ಖರ್ಚು ಕಮ್ಮಿ ಬರ್ತ ಎಡಿಗಡ್ಡಿ ಹೊಡಿಸಿ ಹೊಡಿಸ್ತಿ ಹೊಡಿಸ್ಲಿಕ್ಕೆ ಒಮ್ಮೆ ಹೊಡಿಸ್ರಿ ಎಡಿನ ಅಷ್ಟೇ ಅದು ಖರ್ಚು ಕಮ್ಮಿ ಬರ್ತದೆ ಎಣ್ಣೆ ಆದ್ರೆ ಎಣ್ಣೆ ಹೊಡೆದ ಕಡ್ಡಾಯವಾಗಿ ಮೂರ್ಸಲಕ್ಕ ಅದು ಹುಳ ಇದ್ರವಲ್ಲ ಬಿಟ್ರವಲ್ಲ ಮೂರ್ಸಲ ಎಣ್ಣೆ ಹೊಡೆದ್ಬಿಟ್ರೆ ಔಷಧ ಹೊಡೆದ್ಬಿಟ್ರೆ ಅಂತ ನಮ್ಗೆ ಯಾವುದೂ ಇಲ್ಲರಿ ಏನು ರೋಗ ಬರಲ್ಲ ಇದಕ್ಕೆ ಬಿತ್ತಿದ ಸೀದಾ ಕೀಳಕ್ ಬರ್ತೀವಿ ನಾವು ಇದನ್ನ ಹೌದಾ ಒಳ್ಳೆ ಅದೇ ಏನ್ರಿ ಒಂದ್ ದಿನ ಎರಡು ದಿನ ಎಣ್ಣೆ ಹೊಡೆದ್ಬಿಟ್ಟು ಮುಗಿತು ಸರ್ ಈ ಮಳೆ ಆಶ್ರಿತದಲ್ಲೇ ಇದನ್ನ ಬೆಳೆಯೋದು ಮಳೆ ಆಶ್ರಿತದಲ್ಲೇ ಬೆಳೆಯುತ್ತೆ ಸರ್ ಇದನ್ನ ಓಹೋ ಮಳೆ ಪ್ರಮಾಣ ಜಾಸ್ತಿ ಆದ್ರೆ ಸೂಕ್ತನೋ ಕಮ್ಮಿ ಇದ್ರೆ ಸೂಕ್ತನೋ ಇದಕ್ಕೆ ಸರ್ ಇದು ಬಿತ್ತಿನ ಹೆಚ್ಚಿನ ಒಬ್ಬನ ಬಿತ್ತಮ್ಮಂದ ಮಳೆ ಆಗಿ ಎಸೆಯಿತಂದ್ರ ಚೆನ್ನಾಗಿ ನಾವು ಒಟ್ಟ ಕೂರಿ ಗೀಚಲಾರಂತ ಬಿತ್ತಿದ್ರಪ್ಪ ಅಂದ್ರಪ್ಪ ನಮ್ಮ ಮಳೆ ಆಗದ ಅವಕಾಶ ಇಲ್ರಿ ಅದು ನಾವೇನು ಅವಸರ ಮಾಡಿ ಮತ್ತೆ ಮಳೆ ನಾಳೆ ಆಗುತ್ತೆ ನಾಡ್ದಾಗುತ್ತೆ ಮತ್ತೆ ಬಿತ್ತಿ ಹಿಂದಕ್ಕ ಅಂತ ಅವಸರ ಮಾಡಿ ಬಿತ್ತಿದ್ನಾಗ ಗೀಚ್ತಿರ್ತೇಗ ಮಳೆ ಕೈ ಕೊಡ್ತೀಯಪ್ಪ ನಮ್ಗೆ ಹೊರತು ಬಿಡ್ತದೆ ಆಕ್ಚುಲಿ ಇದಕ್ಕೆ ಮಳೆ ಆಗ್ಲಿಕ್ಕೂ ಬೆಳೆ ಬರೋದು ಗ್ಯಾರಂಟಿ ಇದು ನೂರಕ್ಕೆ 99 ಬೆಳೆ ಬರೋದು ಗ್ಯಾರಂಟಿ ಸರ್ ಹಿಂಗ ಈ ಉಳ್ಳಗಡ್ಡಿ ಬೀಜ ಬಿತ್ತನೆ ಮಾಡೋದಕ್ಕೆ ಬೀಜ ನಿಮ್ಮಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರಾ ಹೌದು ಸರ್ ನಮ್ಮಲ್ಲೇ ನೀವೇನು ಅಂಗಡಿಯಲ್ಲಿ ಹೋಗ್ತಾರೋ ಆಗತ್ತಿಲ್ಲ ಇಲ್ಲ ಇಲ್ಲ ಸರ್ ನಮ್ಮಲ್ಲೇ ಬೀಜ ಇದರಲ್ಲಿ ಏನಾದರೂ ತಳಿಗಳಿದಾವ ಬೇರೆ ಬೇರೆ ತಳಿಗಳಿದಾವ ಅದು ಸರ್ ಫಾರ್ಮ್ ಅಂತ ಇದ್ದೀರಿ ಸರ್ ಜವರಿಂದ ಇದ್ರಿ ಹಂಗಾಗಿ ನಾನು ಹತ್ರ ತಳಿ ಇದಾವೆ ಸರ್ ಇಲ್ಲ ನೀವೆಲ್ಲ ಬೆಳೆಯೋದು ಯಾವುದು ಹೆಚ್ಚಾಗಿ ನಾವು ನಮ್ಮಲ್ಲಿ ಬೆಳೆದಂತ ಜಾಸ್ತಿ ಜವರಿ ಜವರಿ ತಳಿ ಸರ್ ಇದೆಲ್ಲ ಮುಂದೆ ಎದಕ್ಕೆ ಉಪಯೋಗ ಆಗ್ತದೆ ಇದು ಇದು ಸರ್ ಇದು ಉಪಯೋಗ ಆಗಂದ್ರೆ ವಟಾಣಿ ಇದ್ರಾಗ ಸರ್ ವಟಾಣಿ ಪುಟಾಣಿ ಅಂತ ಬರ್ತದೆ ಸರ್ ವಟಾಣಿಗೆ ಬೇಳೆ ಕಡ್ಲೆ ಬೇಳೆಗೆ ಕಡ್ಲೆ ಬೇಳೆಗಿದೆ ಇದೆಲ್ಲ ಮುಂದೆ ಮತ್ತೆ ಬಜ್ಜಿ ಬಜ್ಜಿ ಆಗ್ಬೇಕಾದ್ರೆ ವಡ ಆಗೋದು ಹಿಟ್ಟು ಬೇಕಲ್ವಾ ಕಡ್ಲೆ ಕಡ್ಲೆ ಹಿಟ್ಟು ಸೊ ಅದಕ್ಕೆ ಮುಖ್ಯವಾಗಿ ಇದು ಸರ್ ಸರ್ ಈಗ ನಿಮ್ಗೆ ಈ ಏನಿದು ಉಳ್ಳಗಡ್ಡೆ ಏನಿದೆಯಲ್ಲ ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಇಳುವರಿ ಬರ್ತದೆ ಇದು ನಮ್ಮಲ್ಲಿ ಸರ್ ಎಕರೆಗೆ 5 ಕ್ವಿಂಟಲ್ ಇದ್ದ 6 ಕ್ವಿಂಟಲ್ ಬರ್ತದೆ ಸರ್ ಅಷ್ಟೇ 6 ಕ್ವಿಂಟಲ್ ಬರ್ತದೆ ಸರ್ ಎಕರೆಗೆ ಇದು ನಮ್ದು 6 ಕ್ವಿಂಟಲ್ ಅಂದ್ರೆ ಸರ್ ಒಂದು ಕ್ವಿಂಟಲ್ 5,000 ರೂಪಾಯಿ ಹಿಡಿದ್ರು ಒಂದು ಎಕರೆಗೆ 30,000 ರೂಪಾಯಿ ಲಾಭ ಹೊಂದುತ್ತೆ ಸರ್ ಲಾಭ ಬರ್ತದೆ ಲಾಭ ಹೊಂದುತ್ತೆ ಸರ್ ನಮ್ಗೆ ಬೀಜ ಬಂತು ಗೊಬ್ಬರ ಬಂತು ಅಂದ್ರಪ್ಪ ಒಂದು ಚೀಲ ಗೊಬ್ಬರ ಒಂದು 2,000 ರೂಪಾಯಿ ಬೀಜ ಹಾಕಿದ್ರೆ 3,000 ರೂಪಾಯಿ ಹರಿಗೆ ಬೀಜ ಎಕರೆಗೆ 10,000 ರೂಪಾಯಿ ಖರ್ಚಾಗ ಸರ್ ಒಂದು 25 30,000 ರೂಪಾಯಿ ಲಾಭ ಹೊಂದುತ್ತದೆ ಎಕರೆಗೆ ಎಕರೆಗೆ ಸರ್ ಸೊ ನೀವೊಂದು ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳೀತೀರಿ ಇದನ್ನ ಉಳ್ಳಗಡ್ಡೆ ಉಳ್ಳಗಡ್ಡೆ ಸರ್ ನಾವು ಈ ಸುಮಾರು ಅಂದ್ರಪ್ಪ ನಾನೇ ಅಂದ್ರಪ್ಪ ನಂದು 10 ಎಕರೆ ಐತೆ ಅಂದ್ರೆ ನಾನು ಹೊರಗಡೆ ಹೊಲ ಬಡ್ಡೆಗಾತು ಕೂರಿಗಾತು ಲವಣಿ ಅಂತಂದ್ರೆ ಒಂದು 30-40 ಎಕರೆ ಮಾಡ್ಕೊಂಡು ಸರ್ ಈ ನಂದು ಸ್ವಂತ 10 ಎಕರೆ ಐತೆ ಅಂದ್ರೆ ಅದ್ರ ಕೆಲವು ಮೆಕ್ಕೆಜೋಳ ಬಿತ್ತೀನಿ ಕೆಲವು ಹುಳಗಡ್ಡೆ ಬಿತ್ತೀನಿ ಕೆಲವು ಉಳ್ಳಗಡ್ಡೆ ಮೆಣಸಿಗೆ ಬಿತ್ತೀನಿ ಆದ್ರೆ ಈ ಸ್ಟಾರ್ಟಿಂಗ್ 20 ಎಕರೆ ನಂದು ಹುಳಗಡ್ಡೆ ಐತಿ ಈ ಬಾರಿ ಈಗ ರೀ ಓ 20 ಎಕರೆ ಅಂದ್ರೆ ಅಲ್ಲಿಗೂ ನಿಮ್ಗೆ ಒಂದು ನಮ್ದು 2,00,000 ಮೇಲೆ ಹೋಗ್ತದೆ ಓಕೆ ಸರ್ ಜಾಸ್ತಿ ಆಗ್ತದೆ 2.5 ಲಕ್ಷ ಟಾರ್ಗೆಟ್ ಐತೆ ಸರ್ ಟಾರ್ಗೆಟ್ ಇದೆ ನಿಮ್ಗೆ ಲಾಭದಾಯಕ ಸೊ ಇದು ನಿಮ್ಗೆ ರೈತರಿಗೆ ಈ ಭಾಗದ ಎರೆಭೂಮಿ ಇರತಕ್ಕಂಥ ರೈತರಿಗೆ ಉಳ್ಳಗಡ್ಡಿ ಬೆಳೆಯೋದ್ರಿಂದ ಖರ್ಚು ಕಡಿಮೆ ಸರ್ ನಿರ್ವಹಣೆ ಕಡಿಮೆ ಅಂದ್ರೆ ಈಗ ಕೂಲಿ ಆಳುಗಳ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಅಥವಾ ಕಳೆ ತೆಗೆಸೋದಕ್ಕೆ ಡಿಪೆಂಡ್ ಆಗಬೇಕಾಗಿದೆ ಈ ತರದ ಸಮಸ್ಯೆಗಳೇನಿಲ್ಲ ಸರ್ ಗೊಬ್ಬರ ಏನ್ ಕೊಡ್ತೀರಿ ಆರಂಭದಲ್ಲಿ ಇದಕ್ಕೆ ಫಸ್ಟ್ ಟಾರ್ನಿಂಗ್ ಗೊಬ್ಬರ ಕೊಡೋದು ಸರ್ ಇದಕ್ಕೆ ಡಿಎಪಿ ಡಿಎಪಿ ಗೊಬ್ಬರ ಎಕರೆಗೆ ಎಷ್ಟು ಕೊಡಬೇಕು ಎಕರೆಗೆ ಒಂದು ಚೀಲ ಸರ್ ಕೊಡ್ತೀರಿ ಹೇಗೆ ಅದನ್ನ ಕೊಡೋ ವಿಧಾನ ಇದು ಈ ಬಿತ್ತನೆ ಕೂರಿಗೆ ಟ್ಯಾಕ್ಟರ್ ಸರ್ ಈ ಮುಂದೆ ಒಂದು ಡಬ್ಬಿಗೆ ಬೀಜ ಹಾಕ್ಬಿಡ್ತೀವಿ ಸರ್ ಒಂದ್ ಡಬ್ಬಿಗೆ ಗೊಬ್ಬರ ಹಾಕ್ಬಿಡ್ತೀವಿ ತಾನ ಎಕರೆಗೆ ಇಷ್ಟು ಅಂತಂದು ಪ್ಲೇಟ್ ಇರ್ತದೆ ಸರ್ ಒಂದು ಎಕರೆಗೆ ಒಂದ್ ಚೀಲ ಗೊಬ್ಬರ ಒಂದ ಪ್ಲೇಟ್ ಇರ್ತದ್ರಿ ಎಕರೆಗೆ 2 ಚೀಲ ಹೋದ ಪ್ಲೇಟ್ ಇರ್ತದ್ರಿ 2 ಎಕರೆಗೆ 1 ಚೀಲ ಹೋದ ಪ್ಲೇಟ್ ಇರ್ತದ್ರಿ ಈಗ ಒಬ್ಬ ರೈತ ನಾನು ಬಾಡಿಗೆ ಕರ್ಕೊಂಡ್ರಿ ನಮ್ದು 2 ಎಕರೆಗೆ 1 ಚೀಲ ಹೋಗ್ಬೇಕು ಒಬ್ಬ ರೈತ ಅಂದ್ರಿ ಅದಕ್ಕೆ ಪ್ಲೇಟ್ ಬೇರೆ ರೀ ಇಲ್ಲ ಎಕರೆಗೆ 1 ಚೀಲ ಹೋಗ್ಬಂದ್ರೂ ಅದಕ್ಕೆ ಪ್ಲೇಟ್ ಬೇರೆ ಸರ್ ಅಂದ್ರೆ ನೀವು ಬಿತ್ತನೆಗೆ ಕೂರಿಗೆ ಸಲಕರಣೆಗಳನ್ನು ಬಳಸ್ತಾ ಇದ್ದಾರೆ ಇದನ್ನ ಕೂರಿಗೆ ಅಂದ್ರಪ್ಪ ಅಂದ್ರ ನಡ್ಕಟ್ಟಿ ಕೂರಿ ಅಂತ ಬರ್ತಾರ ನಡ್ಕಟ್ಟಿ ಕೂರಿಗೆ ತಾನ ಅಡ್ಜಸ್ಟ್ಮೆಂಟ್ ಅಲ್ಲ ಅವರೇ ರೆಡಿ ಮಾಡಿ ಅದು ಕಂಪನಿ ಇದೆ ಕಂಪನಿ ಸರ್ ಅಣ್ಣಿಗೆರೆ ಐತೆ ಅಣ್ಣಿಗೆರೆಯಲ್ಲಿ ಇದೆ ಅವ್ರಿಗೆ ಈ ಬಾರಿ ಬಹುಮಾನ ಸಿಕ್ಕಿದೆ ಹೌದು ಸರ್ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ಅವರಿಗೆಲ್ಲ ಅಂದ್ರೆ ಈಗ ಅದು ನಿಮ್ಗೆ ರೈತರಿಗೆ ಉಪಯೋಗ ಆಗ್ತಾ ಇದೆಯಾ ಕೂರಿಗೆ ಯಂತ್ರಗಳ ಉಪಯೋಗ ಸುಲಭ ಆಗಿದೆಯಾ ಈಗ ಸುಲಭ ಇದೆ ಸರ್ ಯಾಕಂದ್ರೆ ಹಿಂದಕ್ಕೆ ನಾವು ಎತ್ತಿಲಿ ಬಿದ್ದಿದ್ ಸರ್ ಎತ್ತಿಲಿ ಬಿದ್ದಿರ ಬಂದ್ರ ಒಂದು ಕೂರಿಗೆಯಿಂದ 3 ಅಕ್ಕಡಿ ಆಳು ಬರ್ತದೆ ಸರ್ 3 ಅಕ್ಕಡಿ ಹಾಕಕ್ ಆಳು ಹಚ್ಚಿರಪ್ಪ ಒಂದು ಆಳಿಗೆ 300 ರೂಪಾಯಿ ರೀ ಕೂಲಿ ಅಂದ್ರಪ್ಪ ಅಂದ್ರೆ ಒಂದು 3 ಎಕರೆ ಬಿದ್ದಿದ್ವಿ ಸರ್ 3 ಎಕರೆಗೆ 900 ರೂಪಾಯಿ ಅವ್ರು ಕೂಲಿ ಕಿತ್ತರೆ ಈ ಎಕರೆಗೆ 500 ರೂಪಾಯಿ ಬಾಡಿಗೆ ನಾವು ಟ್ಯಾಕ್ಟರ್ ತಂದ್ರೆ 1,000 ರೂಪಾಯಿದಾಗ ಅವ್ರ ಹೊಲ ಬಿತ್ತಿ ಕೊಟ್ಬಿಡ್ತೀವಿ ಮನೆಗೆ ನಾವು ಅದೇ ಗಳೆ ಹೋರಪ್ಪ ಅಂದ್ರ ಎತ್ತುಗಳನ್ನ ಗಳೆ ತಂದು ಹೋರಪ್ಪ ಅಂದ್ರ 900 ರೂಪಾಯಿ ಬರೀ ಆಳೆ ಕೂಲಿ ಆಗುತ್ತೆ ಗೊಬ್ಬರ ಹಾಕಲಿ ಯಾಕರಿಗೆ ಹಂಗಾಗಿ ಸೊ ಈಗ ಆಳು ಕೊಡದ ಕೂಲಿ ಒಳಗ ನಮ್ಮ ಹೊಲ ಬಿತ್ತನೆ ಆಗುತ್ತೆ ಈಗ ಟ್ರ್ಯಾಕ್ಟರ್ ಜೊತೆಗೆ ಕೂರಿಗೆ ಯಂತ್ರಗಳಿದ್ರೆ ಓಕೆ ಸರ್ ಒಬ್ಬ ರೈತ ಕಾರ್ಮಿಕನಾಗಿದ್ರು ಎಲ್ಲಾದ್ರೂ ಜೀವನ ಮಾಡಬಹುದು ಈಗ ಹೌದು ಸರ್ ಭೂಮಿ ಇದ್ರೂ ಜೀವನ ಮಾಡಬಹುದು ಇಲ್ದಿದ್ರು ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡಿದ್ರು ಜೀವನ ಮಾಡಬಹುದು ಸರ್ ಹಿಂದೆ ಎಲ್ಲ ರೈತರು 2 ಎತ್ತು ಇಟ್ಕೊಂಡು ಒಂದು ಗಳೆ ಬಿಟ್ಕೊಂಡು ಜೀವನ ಮಾಡ್ತಾ ಇದ್ರು ಈಗ ಅದಕ್ಕೆ ಬೇಡಿಕೆ ಕಡಿಮೆ ಆಗಿದೆ ಈಗ ಸರ್ ನಾವು ಎತ್ತಿಟ್ಕೊಂಡು ನಾನು 10 ವರ್ಷ ಕಮ್ಮಿ ಮಾಡಿ ಸರ್ ನೀವು ಮಾಡ್ರಿ ನಾನು ಮಾಡಿ ಸರ್ ಅದನ್ನೆಲ್ಲ ಕರ್ಮ ಹೇಳ್ಬಿಡ ಸರ್ ನಮ್ದು. ಈಗ ಒಂದು ನಟ್ಬೋಟ್ ಸರ್ ಕುರಿಗಿ ಟ್ಯಾಕ್ಟ್ರಿ ಕುರಿಯನ್ನು ಒಂದು ನಟ್ಬೋಟ್, ಒಂದು ಕುರಿಗಿ ತಾಳ ಬೆಂಡ್ ಆತ ಬಂದ್ರೆ ಆ ಕಡೆ ಮ್ಯಾರ ಏರಾತಂತ ಈ ಕಡೆ ಮ್ಯಾರಿ ಬರೋದಾಗನ ಆ ಕುರಿಗಿ ತಾಳ ಉಚ್ಚ ಒಕಡೆ ಇನ್ನೊಂದು ತಾಳ ಜುಡ್ಸ್ಕೊಂಡ್ಬಿಡ್ತೀವಿ. ಅವಾಗ ತಾಳ ಮುರಿದ್ರಪ್ಪ ಬಡಿಗೇರ್ದಾಗ ಬರ್ಬೇಕಾಯ್ತು. ಆ ಒಂದು ಬಡ್ಡಿ ಕಡ್ಕೊಂಡ್ ಬರಬೇಕು, ಹೋಗಿ ಮತ್ತೆ ಇಲ್ಲಿ ಒಂದು ಕಿಲೋಮೀಟರ್ ಹೋಗಿ ಒಂದು ಬಡ್ಡಿ ಕಡ್ಕೊಂಡ್ಬಂದು ಅವನ್ ಕೊಟ್ಟು ಅವ ಎರಡು ದಿನಕ್ಕೆ ಅಂದ್ರೆ ತಾಳ ರೆಡಿ ಮಾಡಿದ್ದೆ. ಅವಾಗಿನ ಕಾಲ ಭಾಳ ಕಷ್ಟ ಇತ್ತು ಸರ, ಈಗಿನ ಹಂಗಿಲ್ರಿ ಅಡ್ಜಸ್ಟ್ಮೆಂಟ್ ಎಲ್ಲ. ಸೊ ಯಂತ್ರಗಳು ಕೃಷಿಯಲ್ಲಿ ಬಂದಿರೋದ್ರಿಂದ ರೈತರಿಗೆ ಉಪಯೋಗವಾಗಿದೆ, ಒಳ್ಳೇದಾಗಿದೆ ಸರ್. ಸಮಯ ಉಳಿತಾಯ ಆಗ್ತದೆ, ಸಮಯ ಉಳಿತಾಯ ಸರ್. ಒಂದ್ ದಿವಸ ಕಮ್ಮಿ ಅಂದ್ರೆ 20 ಎಕರೆ ಬಿತ್ತಬಹುದು ಸರ್, ಶ್ರಮ ಉಳಿತಾಯ ಆಗ್ತದೆ. ಅಲ್ಲಿ ಮಳೆ ಮಾಡಿದಪ್ಪ ಅಂದ್ರೆ ಇಲ್ಲಿ 2 ಎಕರೆ ಬಿತ್ತಿಗೆ ಮನೆಗೆ ಹೋಗ್ಬೋದು ಸರ್. ಓಹೋ, ಉಳ್ಳಗಡ್ಡಿಗೆ ಆರಂಭದಲ್ಲಿ ಎಕರೆಗೆ 1 ಚೀಲ DAP ಕೊಟ್ರೆ ಸಾಕಂತ ಹೇಳ್ತಿದ್ರು. ಓಕೆ ಸರ್, ಆಯ್ತಾ. ಆಮೇಲೆ ಬೇರೆ ಏನಾದ್ರೂ ಇದಕ್ಕೆ ರೋಗ ಕಾಯಿಲೆಗಳು ಬರ್ತದ? ಬರ್ತಾವ ಸರ್, ನಾನಾ ಥರ ಬರ್ತಾವ ಸರ್. ಬಂಡರ್ ರೋಗ ಅಂತ ಬರ್ತಾರ, ಕೆಬ್ಬುನ್ ರೋಗ ಅಂತ ಬರ್ತಾರ. ಅವಕ್ಕೆಲ್ಲ ಮುಂಜಾಗ್ರತೆ ನಾವು ನುಡ್ಕೊಂಡ್ ಹೋಗಿ ಔಷಧ ತಂದು ಬಂದು. ಯಾವಾಗ ಬರ್ತದೆ, ಯಾವ ಹಂತದಲ್ಲಿ ಬರ್ತದ ಅದು ಸರ್? ಇದು ಏನು ನಮ್ಗೆ ಚಳಿಗಾಲ ಬಿದ್ದು ಥಂಡಿ ಬಿತ್ತಪ್ಪ ಅಂದ್ರೆ ನಮ್ಗೆ ಯಾರು ರೋಗನೂ ಬರಲ್ಲ ಸರ್. ಇದು ಮಾಡ ಮುಸಿಗಾಗಿ ಹೊಗೆ ಮಂಜು ಬಿತ್ತಪ್ಪ ಅಂದ್ರೆ ನಾನಾ ಥರ ರೋಗ ಬರ್ತಾವ್ರಿ. ಓಹೋ, ನಮ್ಗೆ ಚಳಿ ಇದ್ರೆ ಬಂದ್ರೆ ಏ ಕಡ್ಲಿ ಬಾರಿ ಬರ್ತಾವ ನಮ್ಗೆ 100 ಗ್ಯಾರಂಟಿ ಸರ್. ಚಳಿ ಇರ್ಬೇಕು, ಅದಕ್ಕೆ ಚಳಿ ಇರ್ಬೇಕು ಸರ್. ಚಳಿಗೆ ಬರೋದು ಅದು ಮೋಡ ಮುಚ್ಕೋಬಾರ್ದಂತೀರ? ಮೋಡ ಮಾಡಬಾರ್ದು ಸರ್, ಹೊಗೆ ಮಂಜು ಬೀಳ್ಬಾರ್ದು. ಹೊಗೆ ಮಂಜು ಬಂದ ಬಂದ್ರೆ ಬಂಡರ್ ರೋಗ ಅಂತ ಬಿಡುತ್ತೆ ಸರ್. ಅದಕ್ಕೆ ಹೆಂಗಿರ್ತದ ರೋಗ, ಹೆಂಗೆ ಗೊತ್ತಾಗುತ್ತದೆ ಸರ್? ಅದು ಹಗಿ ಸಾಯ್ಕಿಂದ ಸಾಯ್ತದೆ ಸರ್. ಹಗಿ ಸದಂತ ಒಂದೊಂದು ಹಗಿನ ಸಾಯ್ತದೆ, ಸಸಿನ ಸಾಯ್ತದೆ ಸರ್. ಇನ್ನೊಂದು ಬಂಡರ್ ರೋಗ ಅಂದ್ರೆ ಬಂದ್ರೆ ಹುಡಿ ಹುಡಿ ಹಾಡುದು ಸರ್. ಅದು ಇದು ಹೊಗೆ ಮಂಜು ಅಂತ ಬಿಡುತ್ತೆ ಸರ್. ಹೊಗೆ ಮಂಜು ಬಿದ್ದಾಗ ಬಂಡರ್ ರೋಗ ಅಂತ ಬಿಡುತ್ತೆ ಸರ್. ಅದ್ರ ರೋಗ ಅಂದ್ರೆ ಹೆಂಗೆ, ಅದು ಹೆಂಗ್ ಗೊತ್ತಿಡ್ಬೇಕು ಅದನ್ನ ಸರ್? ಅದು ಅಲೆ ಹಳದಿ ಕಲರ್ ಅದಕ್ಕೆ ಬಿದ್ದ್ಬಿಡು ಸರ್. ಮನುಷ್ಯ ಹೊಂಟ್ರಪ್ಪ ಹುಡಿ ಹುಡಿ ಹಾರ್ತದ. ಹೌದಾ? ಹುಡಿ ಹುಡಿ ಹಾರ್ತದ ಅದು? ಹೌದು ಸರ್, ಒಣಗೋಗ್ಬಿಡ್ತದ ಗಿಡನ, ಒಣಗಿಬಿಡ ಸರ್ ಅದು. ಓಹೋ, ಕಾಳ ಅಂತ ಕಾಳ ದಿನದಲ್ಲಿ ಅದು ಈ ರೋಗಗಳು ಬರೋದು ಇದನ್ನು ನಾಟಿ ಮಾಡಿದಾಗ ಸರ್? ನಮ್ಗೆ ಒಂದೂವರೆ ತಿಂಗಳು ಮಟ್ಟ ನಮ್ಗೆ ಒಟ್ಟ ಯಾವ್ದು ದೂಕ್ಬಾರ್ದ್ರಿ. ಕಾಳ ಬಲ್ತಿ ಯಾವ ಗಿಡನ ಬಗ್ಗಲ್ರಿ. ಓಹೋ, ಗಿಡದ ಕಾಳ ಬಗ್ಗೆಪ್ಪ ರೋಗ ಬಂದ್ರು ತನ್ನ ಕೆಪಿಸಿಟಿ ತನ್ನಲ್ಲೇ ಕಾಳು ಮುಡಿಸಿರುತ್ತದೆ. ಅದು ಒಂದೂವರೆ ತಿಂಗಳಲ್ಲಿ ICU ಇಟ್ಟಂಗೆ ನೋಡ್ಕೋಬೇಕಿದ್ನ, ನೋಡ್ಕೋಬೇಕು ಸರ್. ಕಾಳ ಸರ್ ಮತ್ತೆ ವ್ಯಕ್ತಿ ಮಿಕ್ಕಿ ಬರಪ್ಪ ಮತ್ತೆ ದಿನ ಮಾಡಾಗ ದಿನ ಮಳೆ ದಿನ ಎಣ್ಣೆ ಹೊಡಿತೀವಿ, ಅವತ್ತ ಮಳೆ ಆತಪ್ಪ ತೊಳ್ಕೊಂಡು ಹೋಗ್ಬಿಡ್ತು ಸರ್. ನಾವು ಮಳೆಗಾಲ ನೋಡಿ ಮಾ ನೋಡಿ ಎಣ್ಣೆ ಹೊಡಿಬೇಕು, ಇದಕ್ಕೆ ಮಳೆ ಆಗ್ಬಾರ್ದು ಜಾಸ್ತಿ ಮಳೆ ಆಗ್ಬಿಡ ಸರ್. ಸರಿ, ಈಗ ಬಂಡರೋಗ ಒಂದು ಬೀಳುತ್ತೆ ಅಂತ ಹೇಳಿದ್ರಿ, ಮತ್ತಿನ್ನೊಂದು ಕೆಬ್ಬುನ್ ರೋಗ ಅಂದ್ರಿ. ಇವು ಬಂದಾಗ ಯಾವ ರೀತಿಯ ಔಷಧಿಗಳನ್ನು ಹೊಡಿತೀರಿ? ನೀ ಇದನ್ನ ಯಾರ ಹತ್ರ ಹೋಗಿ ಯಾವ ತಜ್ಞರನ್ನ ಭೇಟಿ ಮಾಡಿ ಇದಕ್ಕೆ ಸಲಹೆಗಳನ್ನು ಕೇಳ್ತೀರಿ? ಸರಿಯೇ ಸರ್, ಇಷ್ಟು ದಿನ ಆದರೂ ಖುಷಿ ಇಲ್ಲಕ್ಕೆ ಬಂದು ಇಂಥವೆಲ್ಲ ಮಾಹಿತಿ ನಮ್ಗೆ ಯಾರು ಹೇಳಿ ಹಳ್ಳಿ ಒಳಗೆ ಬಂದು ಅಲ್ಲ, ನಾವೇ ಹೋಗೋದು ಒಂದು ಅಗಿಕ್ಕೆ ತಂದೋಗಿ ಸರ್. ಎಲ್ಲಿ ಹೋಗ್ತೀರಿ? ಇಲ್ಲಿ ಕೊಪ್ಪಳ ಹೋಗಿ ಸರ್. ಕೊಪ್ಪಳ ಹೋಗಿ ಆ ಅಂಗಡಿ ಒಳಗೆ ಹೋಗಿ ಭೇಟಿ ಹಿಂಗೆ ಆಗ್ಯಾದ ನೋಡಿ ಅಂತ ಕೇಳ್ತೀವಿ ಸರ್. ಅವ್ರು ಇಂಥದ್ದು ಔಷಧ ಹೊಡಿಯಪ್ಪ ಅಂದ್ರೆ ಮತ್ತೆ ಬೈ ಚಾನ್ಸ್ ಕಂಟ್ರೋಲ್ ಆದ್ರೆ ಆಗ್ಬೋದು ಸರ್. ಆಗ್ಲಿಕ್ಕೆ ಹೋಗ್ಬೋದು. ಮತ್ತೆ ಇಷ್ಟು ಸಲ ಈರುಳ್ಳಿ ಮಾ ಸರ್, ಸುಳಿ ರೋಗ ಅಂತ ಮಾ ಸರ್, ನಾವು ಎಲ್ಲಿ ಹೋಗಿರಪ್ಪ ಅಂದ್ರೆ ಹೋಗಿವಿ ಸರ್. ಲಕ್ಕುಂಡಿ ಆಚೆಕಡೆ ಯಾವ ರೈತ ಸರ್ ಅಲ್ಲಿದ್ದ ಕುರ್ತಕೋಟಿ ಹೋಗ್ತಾರೆ ತರಿಸಿ ಸರ್. ಆ ಸುಳಿ ರೋಗ ಈರುಳ್ಳಿ ಇವತ್ತು ಯಾರು ಕಂಟ್ರೋಲ್ ಆಗಿಲ್ಲ ಸರ್. ಸರ್, ಈಗ ಉಳ್ಳಗಡ್ಲಿ ಇದು ಎಷ್ಟು ತಿಂಗಳ ಅವಧಿ ಬೆಳೆ ಇದು? ಇದು 3 ಸರ್. 3 ಬಂದ್ಬಿಡ್ತದೆ? ಬಂದ್ಬಿಡ ಸರ್. ಅಂದ್ರೆ ದಸರಾ ಹಬ್ಬದಲ್ಲಿ ಬಿತ್ಕೊಳ್ತೀರಿ? ಹೌದು ಸರ್. ಅಲ್ಲಿಂದ 3 ಎಲ್ಲ ಬಂದ್ಬಿಡುತ್ತೆ ಈ ಕೈಗೆ ಬರುತ್ತೆ ಈಗ ಇದು. ಈ ಸದ್ಯ ಸ್ಟಾರ್ಟಿಂಗ್ ಚಲೋ ಸರ್. ಅಲ್ಲೇ ಈ ಕಟಾವು ಮಾಡೋದು ಯಾವಾಗ ಈಗ ನೀವು? ಇನ್ನ ಇದನ್ನ ಕಟಾವು ಮಾಡೋ ಸರ್ ಅಂದ್ರಪ್ಪ ಈಗ ಅಲ್ಲೇ ಇನ್ನೊಂದು 15 ನಾವು ಅಂದ್ರಪ್ಪ ಅಂದ್ರ ಈಗ ಫೆಬ್ರವರಿ ಮೊದಲೇ ವಾರಕ್ಕೆಲ್ಲ ಕಟಾವು ಬಂದ್ಬಿಡ, ಜನವರಿ ಫೆಬ್ರವರಿ ಮೊದಲೇ ಹಂತಕ್ಕೆ ಚಲೋ ಸರ್ ಕಟಾವು ಆಗ್ಬಿಡುತ್ತೆ. ಕಟಾವು ಆಗ್ಬಿಡುತ್ತೆ ಸರ್. ಇದನ್ನ ಕಟಾವು ಮಾಡುವ ವಿಧಾನಗಳು ಏನು, ಹೇಗೆ ಮಾಡ್ತೀರಿ ಕಟಾವು ಮಾಡೋದ ಸರ್? ಈ ಸದ್ಯ ನಾವು ರೈತಕಿ ಒಳಗೆ ಸ್ವಲ್ಪ ಭೂಮಿ ಇದ್ದರೂ ಆಳು ತಗೊಂಡು ಹೋಗಿ ನಾವು ಕೀಳಿಸ್ತೀವಿ. ಅದನ್ನ ಕೀಳಿಸಿ ಹೆರ್ಕೊಂಬಂದು ಮಿಷನ್ ಹಾಕ್ತೀವಿ. ಮತ್ತು ದೊಡ್ಡ ದೊಡ್ಡ 20 30 ಇದ್ದದ್ದು ಅಂತ ದೊಡ್ಡ ದೊಡ್ಡ ಜಮೀನಾರ ಏನು ಮಾಡ್ತಾರೆ ಸರ್, ಒಂದು ಕಟಾವು ಮಿಷನ್ ಅಂತ ಬಂದ್ಬಿಡುತ್ತೆ ಈಗ ರೈತಕಿ ಒಳಗೆ ಖುಷಿ ಇಲ್ಲಕ್ಕಿಂದ. ಅದರಿಂದ ಕಟಾವು ಮಾಡ್ತಾರೆ ಸರ್, ಲುಕ್ಸಾನಿ ಹಾನಿ ಭಾಳ ಐತೆ ಸರ್ ಅದ್ರೊಳಗೆ. ಯಾಕೆ, ಏನಾಗ್ತದೆ? ಏನಾಗ ಸರ್ ಅಂದ್ರಪ್ಪ ಅನ್ನೋದು ಬುಡ್ಡಿಗಳು ಕಡಿ ಚಲ್ತಾವ್ರಿ. ಈಗ ಹಂತ್ರ ಈಗ ಇದು ಇರೋದು 1/4 ಉಳ್ಳಗಡ್ಲಿ. ಹೌದು. ಈಗ 4 ಬಳ ಮ್ಯಾಗ ಇಟ್ಕಂದ್ರಪ್ಪ ಅಂದ್ರೆ ಬುಡ್ಡಿ ಬುಡಕ್ಕೆ ಬಡ್ಡೆ ಉಳಿತೇವ್ರಿ. 4 ಬಳ ಇದ್ದ ತಳಗಿಟ್ರಪ್ಪ ಅಂದ್ರೆ ಮಣ್ಣು ಕಲ್ಲು ಬರ್ತಾರ ಒಳಗೆ. ಓಹೋ. ಇವತ್ತು ಮೆಕ್ಕೆಜೋಳ ಹೈಟ್ ಅಂದ್ರಪ್ಪ 4 ಇರ್ತಾರೆ. ಅದನ್ನೆಲ್ಲ ಬಿಟ್ಟು 3 ಹೈಟ್ ಇಟ್ಟರಪ್ಪ ಅಂದ್ರಪ್ಪಂದ್ರೆ ಒಟ್ಟೆ ಯಾವ್ದು ಕಲ್ಲು ಮುಳ್ಳು ಯಾವುದು ಬರಲ್ರಿ. ಇದು ಇರೋದು 1/4 ಸರ್. 1/4 ಒಳಗೆ 6 ಒಳಗೆ 3 ತಾಯಕಿಸಿದ ಮಣ್ಣು ಬರ್ತಾ 3 ಮ್ಯಾಕ್ ಇಟ್ಟರಪ್ಪ ಬುಡ್ಡು ಉಳಿತೈತಿ. ಹಂಗೆ ಸಣ್ಣ ರೈತರಿಗೆ ಲಕ್ಷಣ ಇದೆ ಅಂತಂದು ಮನೆಯೊಳಗೆ ಆಳು ಹಚ್ಕೊಂಡು ಅವರು ವ್ಯವಸಾಯ ಮಾಡ್ಕೋತಾರೆ. ಸರ್, ಇದಕ್ಕೆ ಮಾರುಕಟ್ಟೆ ಹೇಗೆ, ಎಲ್ಲಿ ಹೋಗ್ತಾರೆ ಇದು ಮಾರೋದಕ್ಕೆ? ಮಾರುಕಟ್ಟೆ ಸರ್ ಇಲ್ಲೇ ಎಲ್ಲಲ್ಲಿ ತರ ಸರ್. ಇದನ್ನ ಇಲ್ಲೇ ಊರಾಗ ಬಂದು ಖರೀದಿ ಮಾಡ್ತಾರೆ ಖರೀದಿದಾರ. ಏನು ಬೆಲೆ ಇದೆ ಈಗ? ಈಗ ಈ ಸದ್ಯ 4 5,000 ಇದೀವಿ ಸರ್ ಕ್ವಿಂಟಲ್. ಕ್ವಿಂಟಲ್? ಈಗ ಇದು ಲಾಭದಾಯಕ ಅನಿಸ್ತದೆ ನಿಮ್ಗೆ? ನಮ್ಗೆ ಲಾಭದಾಯಕ ಅನಿಸ್ತದೆ ಸರ್. ಉಳ್ಳಗಡ್ಡಿ ಲಾಭದಾಯಕ ವರ್ಷದಿಂದ ಇದು ಜಾಸ್ತಿ ಆಗಿದ್ರಿ. ಮೊದ್ಲಾಗ ನಮ್ಮ ಮನೆ ಪೂರ್ತಿ ಅಂದ್ರೆ ಒಂದು 4-5 ಬಿತ್ತಿಗೆ ಸುತ್ತೂರದ ಕಡಲೆ ಜೋಳ ಹಾಕ್ಯಂದು ಯಾರು ಕೀವ್ ಬಡ್ದಂತ ಇದು ಮಾಡಿದ್ರು. ಈಗ ಹಂಗಿಲ್ಲ ಸರ್, ಈಗ ರೂಪಾಯಿದಾಗ 12 ಉಳ್ಳಗಡ್ಡಿ ಐತಿ ಸರ್. ನಾಲ್ಕನೇ ಉಳ್ಳಾಗಡ್ಡಿ ಮೆಣಸಿನಕಾಯಿ ಮೆಕ್ಕೆಜೋಳ ಇವು ಜೋಳ ಇಂಥವಾಗೆ ಸರ್. ಈ ಬಾರಿ ಮೆಣಸಿನಕಾಯಿ ಬೆಳೆಗೆ ಬೆಲೆ ಜಾಸ್ತಿ ಬಂದಿದೆ ಅನ್ನೋ ಸುದ್ದಿ ಇದೆ. ಹೌದು ಸರ್. ನೀವು ಮೆಣಸಿನಕಾಯಿ ಬೆಳಿತಾ ಇದ್ರ? ಬೆಳೆದಿವಿ ಸರ್. ಎಷ್ಟು ಎಕರೆ ಬೆಳೆದಿದ್ರಿ ಈ ವರ್ಷ? ನಾವು 3 ಎಕರೆ ಇದ್ದೀವಿ ಸರ್. ನಮ್ದು ಬೆಳೆ ಕಮ್ಮಿ ಬಂತು ಸರ್ ಇವಟಕ. ಯಾಕೆ ಏನು ಸಮಸ್ಯೆ ಆಯ್ತು? ಏನ ಸರ್ ಅಂದ್ರಪ್ಪಂದ್ರ ನಮ್ಮ ಸಣ್ಣ ಎಲ್ಲ ಅಂದ್ರಪ್ಪ ಬೀಳಲ್ಲ. ಮಳೆ ಜಾಸ್ತಿ ಆಗಿ ತಂಪು ಜಾಸ್ತಿ ಆಗಿ ಗಿಡ ಬೆಳವಣಿಗೆ ಆಗಲ್ಲ. ಹಂಗಾಗಿ ನಮ್ಮ ಗಿಡ ಏನೋ ಹುಟ್ಟೋದೇನು ಸಾಲೇ ಚೆನ್ನಾಗಿ ಹುಟ್ಟಿದ್ವಿ ಸರ್, ಚೆನ್ನಾಗಿ ಬರ್ಬೇಕಾಯ್ತು. ಮಳೆ ಜಾಸ್ತಿ ಆಗಿ ತಂಪು ಜಾಸ್ತಿ ಆಗಿ ಬೆಳೆಯಕ್ಕೆ ಚಾನ್ಸ್ ಆಗಲ್ಲ. ಅವು ಎಷ್ಟು ಎಕರೆ ಹಾಕಿದ್ರಿ? 3 ಎಕರೆ ಆಗಿದೆ ಸರ್. ಎಷ್ಟು ಇಳುವರಿ ಬಂತು ನಿಮಗೆ ಸರ್? ಇವತ್ತಿಗಾರ ಅದು ಇಳುವರಿಗೆ ಹೇಳ್ಬೋದು ಸರ್. ಮಂದಿ ಉಳ್ಳಾಗಡ್ಡಿ ಬಂತು, ಮೆಣಸಿನಕಾಯಿ ಬಂತು, ಆ ದುಡ್ದಂತ ಪಗಾರ ಬಂದಿಲ್ಲ ಸರ್. ಲಾಸ್ ಆಯ್ತು ಅಂತ? ಲಾಸ್ ಆಯ್ತು ಸರ್. ಆದ್ರೆ ಬೆಲೆ ಜಾಸ್ತಿ ಇತ್ತು ಈ ಬಾರಿ ಮೆಣಸಿನಕಾಯಿ ಜಾಸ್ತಿ ಸರ್. ಬೆಳೆ ಹಾನಿ ಆಗಿದೆ? ಬೆಳೆ ಹಾನಿ ಆಗಿದೆ ಸರ್. ಓ, ಇದನ್ನ ಏನು ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಅವಾಗ? ಯಾವ ಸಮಸ್ಯೆ ಬಂದ? ಎಲ್ಲ ಗೊಬ್ಬರ ಕೊಟ್ಟಿವಿ, ಎಲ್ಲ ಕೊಟ್ಟಿ, ಅದನ್ನ ಇಬ್ಬಸ್ಬೇಕಂತ ಗೊಬ್ಬರ ಕೊಟ್ಟಿವಿ. ನಾನಾ ತರ ಗೊಬ್ಬರ ಕೊಟ್ಟರು ಸರ್ ಅದನ್ನ ಮ್ಯಾಕ್ ಹೇಳಲ್ಲ, ಯಾಕಂದ್ರೆ ಮಳೆ ದಿನಸವು ಆಗದಾಗಾದ್ರೆ ಅದು ಭಾಳ ಸೋದ್ಬಿಡು ಸರ್. ಓಹೋ ಸರ್. ಇನ್ನೊಂದು ಹೇಳ್ಕೊಂಡ್ರ ಮಳೆಗಾಲ ಜಾಸ್ತಿ ಆದ ಹೊತ್ತಿನಾಗ ಕಪ್ಪು ನೆಲಕ್ಕೆ ಹಾಕ್ಬೇಕು, ಅಂದ್ರಪ್ಪ ನೀರು ಜಳನ ಇಳಿದು ಹೋಗ್ಬಿಡ್ತೀರಿ. ಮಳೆಗಾಲ ಕಮ್ಮಿ ಇದ್ದ ಹೊತ್ತಿನಾಗ ಬೀಳ್ನೆಲ್ಕ ಹಾಕ್ಬೇಕು. ಬೀಳ್ನೆಲ್ಲ ಆರಪ್ಪ ಅಂದ್ರೆ ಮಳೆ ಕಮ್ಮಿ ಆದ್ರೂ ಕೂಡ ತಂಪು ಜಾಸ್ತಿ ಇರ್ತೀರಿ. ಈ ಮಳೆ ಜಾಸ್ತಿ ಆದಾಗಲಿ ಬೀಳ್ನೆಲ್ಕ ಹಾಕ್ಬಿಟ್ರಪ್ಪ ಏನಾಗ ಸರ್? ಮಳೆ ಆಗಿ ಆಗಿ ನಾವು ದಿನಸವು ಮಳೆ ಹೊಡ್ಬಿಡೋದು ನಮ್ಮ ಕೈ ಕಾಲು ಹೆಂಗೆ ಸೆಳಿತೇವೆ ಸರ್, ಆ ರೀತಿ ಪೀಕಿಗೆ ಹೊಡೆತ ಕೊಡ್ಬಿಡ್ತೀವಿ. ಹಂಗಾಗಿ ಈಗ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರಿ ಸರ್? ನಮ್ಮ ಕುಟುಂಬ ಹೇಳ್ಬೇಕಂದ್ರೆ ಸರ್ ನಾನು ನಮ್ಮ ಹೆಂಡತಿ ನಮ್ಮ 5 ಮಂದಿ ಮಕ್ಕಳು ಅದಾರ. 5 ಜನ ಮಕ್ಕಳು? ಹೌದು ಸರ್. ಗಂಡ್ಮಕ್ಳು ಎಷ್ಟು? ಹೆಣ್ಮಕ್ಳು? ಒಬ್ಬ ಗಂಡ್ಮಗ ಅದಾರ. 4 ಮಂದಿ ಹೆಣ್ಮಕ್ಳು ಅದಾರ. ಗಂಡ್ಮಗ ಕೊನೆ ಕೊಟ್ಟಿದ್ದಾನೆ? ಕೊನೆ ಕೊಟ್ಟಿದ್ದ ಸರ್. ಗಂಡ್ಮಗ ಆಗಲಿ ಅಂತ ಕಾದಿದ್ದೀರಿ? ಹೌದು ಸರ್. ಸರಿ, ಈಗ ಮಕ್ಕಳಿಗೆಲ್ಲ ಎಜುಕೇಷನ್ ಮಾಡಿಸ್ತಾ ಇದ್ದೀರಾ? ಓಕೆ ಸರ್. ಏನೇನು ಓದ್ತಾ ಇದ್ರ ಮಕ್ಕಳಿಗ? ಒಬ್ಬರು ಈಗ 8ನೇ ತರಗತಿ, ಒಬ್ಬಕ್ಕೆ ಹಿರಿಯ ಮಗಳು ಓದ್ತಾಳ್ರಿ. 8ನೇ ಮಗಳು 6ನೇ ತರಗತಿ ಇದ್ದಾಳ್ರಿ. 3ನೇ ಮಗಳು 5ನೇ ಇತ್ತು, 4ನೇ ಇದಾಕಿ 3ನೇ ಕ್ಲಾಸ್ ಇದ್ದಾಳ್ರಿ. 1ನೇ ಮಗ 1ನೇ ಕ್ಲಾಸ್ ಇದ್ದಾನೆ ಈಗ. ಸರಿ, ಈಗ ನಿಮ್ಮ ಕೃಷಿಯಲ್ಲಿ ಮುಂದಿನ ಕನಸುಗಳೇನು? ಈ ಭೂಮಿ ಸುಧಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆ, ಇದರ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಬಗ್ಗೆ, ಯಾಕಂದ್ರೆ ಕೃಷಿಯಿಂದನೇ ಜೀವನ ನಿಮಗೆ. ಓ ಸರ್. ಹೌದಾ? ಇನ್ನೂ ಏನೇನು ಕನಸುಗಳನ್ನು ಕಾಣ್ತಾ ಇದ್ದೀರಿ ನೀವು ಸರ್? ಕೃಷಿ ಒಳಗೆ ಅಂದ್ರೆ ಒಬ್ಬ ನಾನಾ ಥರ ಕನಸುಗಳು ಅದಾರ ಸರ್. ನಾವೇನಾರು ರೈತಕಿಗಳು ಮನಸ್ಸು ಮಾಡಿ ಒಳಗೆ ಎದ್ದು ಬಿದ್ದು ದುಡಿದ್ರೆ ಯಾರ ನೌಕರಿದಾರ ನಮ್ಮ ಮುಂದೆ ಬರೋಕ್ಕಾಗಲ್ಲ ಸರ್. ಅಷ್ಟು ಆರ್ಥಿಕವಾಗಿ ಐತೆ ಸರ್. ಆದ್ರೆ ನಮಗೆ ಸರಿಯಾದ ಬೆಳೆಯನ್ನು ಮಾರುಕಟ್ಟೆ ಮಾರಾಟ ಆಗೋದು, ಯಾಕಂದ್ರೆ ಬಿಳಿಜೋಳ ಸದ್ಯ ಹೇಳ್ಬೇಕಂದ್ ಸರ್ ಎಲ್ಲೇ ಹೋಗಿ ಹುಡುಕಕ್ಕೆ ಬರೋಣ್ರಿ. ಬಿಳಿಜೋಳ ನಾನು ಇವತ್ತು 30 ಎಕರೆ ಜಮೀನು ಮಾಡಿನ್ರಿ ಸರ್, ಅದರಲ್ಲಿ ಬರೀ 30 ಗುಂಟೆ ಜೋಳ ಹಾಕಿನಿ. ಯಾಕಂದ್ ಸರ್ ಬಿಳಿಜೋಳದಾಗ ಖರ್ಚು ಜಾಸ್ತಿ ಸರ್. ಬಿತ್ತಬೇಕು, ಅದನ್ನ ಜೋಳ ಕೀಳ್ಬೇಕು, ಆಮೇಲೆ ತನಿ ಮುರಿಬೇಕು, ಮಿಷಿನ್ ಹಾಕ್ಬೇಕು, ಇವೆಲ್ಲ ಮಾಡಿದ್ರೆ 2,200 ರೂಪಾಯಿ ಬರೀ ಬಿಳಿಜೋಳ ರೇಟ್ ಸರ್. 2,200 ರೂಪಾಯಿ ಮಾರಿದ್ರಪ್ಪ ಅಂದ್ರೆ ವಾದ್ರಸ ಒಂದು ಎಕರೆ ಜೋಳ ಹಾಕಿದ್ರಿ, ಅದಕ್ಕೆ 6 ಮಂದಿ ಕೇಳ್ಬೋದು ಸರ್, 4 ರೂಪಾಯಿ ಒಂದು ಕೂಲಿ ಒಂದು ಗಂಡಾಳಿಗೆ. ಆರಂತಾಗ 3,000 ರೂಪಾಯಿ ಗಂಡಾಳಿ ಕೂಲಿ ಆತು, ತನಿ ಮುರಿಯೋಕೆ 3,000 ರೂಪಾಯಿ ಆತ್ರಿ. ಎಲ್ಲ ಮಿಷಿನ್ ಹಾಕೋದು ಬಸ್ ಹಾಕೋಣಪ್ಪ 6,000 ರೂಪಾಯಿ ಖರ್ಚು ಬಂತು, 5,000 ರೂಪಾಯಿ ಜೋಳ ಆದ್ರಿ. ನೋಡಿ, ಜೋಳ ಮುಖ್ಯವಾದ ಆಹಾರ ಬೆಳೆ. ಹೌದು ಸರ್. ಆದರೂ ಅದಕ್ಕೆ ಬೆಲೆ ಏರಿಕೆ ಆಗ್ತಾ ಇಲ್ಲ? ಬೆಲೆ ಏರಿಕೆ ಆಗ್ತಾ ಇಲ್ಲ ಸರ್. ಹಂಗಾಗಿ ಜೋಳ ಎಲ್ಲರೂ ಕಮ್ಮಿ ಬೆಲೆ ಸಿಗ್ತಾ ಇಲ್ಲ. ಸದ್ಯ ದನ ಪಶುಗಳಿಗೆ ಮೇವು ಸಿಗಲಾರಂತ ಆರ್ಥಿಕ ಪರಿಸ್ಥಿತಿ ಇದೀಗ. ಓಹೋ, ಜೋಳ ಬೆಳೆಯೋದು ಕಮ್ಮಿ ಮಾಡಿದ್ದಾರೆ? ಜೋಳ ಬೆಳೆಯೋದು ಭಾಳ ಕಮ್ಮಿ ಮಾಡಿ ಸರ್. ಜೋಳ ಬೆಳೆಯೋದ್ರಿಂದ 2 ರೀತಿಯಿಂದ ಕಾರಣ. ಒಂದು, ದನಕರುಗಳಿಗೆ ಸೊಪ್ಪೆ ಸಿಗ್ತದೆ. ಓಕೆ ಸರ್. ಆಮೇಲೆ ನಿಮಗೂ ಮನೆಗೆ ಜೋಳ ಆಗ್ತದೆ? ಜೋಳ ಆಗ್ತದೆ ಸರ್. ಅದಕ್ಕಾದ್ರೂ ಬೆಳ್ಕೋಬೇಕಲ್ವ ನೀವು? ಅದೇ, ನಮ್ಮ ಪಾಡಿ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ಬೆಳ್ಕೊಳ್ತೀವಿ. ಉಳ್ಳಾಗಡ್ಡಿ ಸರ್, ನಂದು 20 ಎಕರೆ ಉಳ್ಳಾಗಡ್ಡಿ ಹಾಕಿನಿ, ನಮ್ಮ ಮನೆಗೆ ಬೇಕಾಗಿರೋದು 1 ಎಕರೆ ಉಳ್ಳಾಗಡ್ಡಿ ಅಷ್ಟೇ. ನಮ್ಮ ಮನೆಗೆ ಬೇಕಾಗಿರೋದು ದಿವಸವು ತಿನ್ನೋಂಥ ವಸ್ತು ಅಲ್ಲ. ಅಲ್ಲ, ಇದಲ್ಲ. ಪಲ್ಯ ಕಕ್ಕಕ್ಕೆ ಒಂದು ಪಾವ್ ರೀ, ಬಜ್ಜಿ ಮಾಡಕ್ಕೆ ಒಂದು ಪಾವ್ ರೀ. ಆದ್ರೆ ಇನ್ನೂ ಹೆಚ್ಚು ಇದು ಉಳ್ಳಾಗಡ್ಡಿ ನಮ್ಗೆ ಯೂಸ್ ಆಗಲ್ಲ. ಯೂಸ್ ಆಗಲ್ಲ. ಆದ್ರೆ 20 ಎಕರೆ ಯಾಕೆ ಹಾಕಿದ್ರಪ್ಪ ಅಂದ್ರೆ ಮುಂದೆ ಮಾರ್ಕೆಟಿಗೆ ಮಾರಿ ಬಂದ ನಮ್ದು ಅದರಿಂದ ನಾವು ಜೀವನ ನಡೆಸಬೇಕು ಅನ್ನೋ ವಿಚಾರ ಹಾಕಿವಿ ರೀ. ಬೇರೆ ಖರ್ಚು ವೆಚ್ಚ 4,000 ರೂಪಾಯಿ ರೇಟ್ ಐತ್ರಿ. ಆದ್ರೆ ದಿನಸವು ತಿನ್ನೋದಲ್ಲ ಅಂತಂದ್ರಪ್ಪ ಅದಕ್ಕೆ 5,000 ರೂಪಾಯಿ ರೇಟ್ ಐತ್ರಿ. ಇದು ದಿನಸವು ತಿನ್ನಂತ ಜೋಳಕ್ಕೆ 2,500 ರೂಪಾಯಿ ರೇಟ್ ಐತ್ರಿ. ಓಹೋ. ಸೊ ಜೋಳಕ್ಕೆ ಒಂದಿಷ್ಟು ಉತ್ತೇಜನ ಬೆಲೆ ಕೊಡಬೇಕು ಅಂತ ನಿಮ್ದು? ಹೌದು ಸರ್. ಈಗ ಜೋಳದಲ್ಲಿ ನಿಮ್ಮ ಭಾಗದಲ್ಲಿ ಯಾವ ತಳಿ ಬೆಳಿತೀರಿ? ಬಿಳಿಜೋಳ ಸರ್. ಅದಲ್ಲದೆ ಬೇರೆ ಏನಾದರೂ ಬೇರೆ ಬೇರೆ ತಳಿಗಳಿದೆ ಸರ್? ನಮ್ಮಲ್ಲಿ ಬಿಳಿಜೋಳ ಬಿಟ್ಟು ಬೇರೆ ತಳಿ ಯಾವುದಿಲ್ಲ ರೀ. ಬಿಳಿಜೋಳ ಊಟಕ್ಕೆ ಒಳ್ಳೆಯದು? ಒಳ್ಳೆ ಸರ್. ಜೋಳದ ರೊಟ್ಟಿ ಅದಕ್ಕೆ ಇದಕ್ಕೆ ಹೈಬ್ರಿಡ್ ಜೋಳ ಅಂತ ಸರ್. ಈಗ ನಿಮ್ಮ ಮನೆಯಲ್ಲೆಲ್ಲ ಆಹಾರ ವ್ಯವಸ್ಥೆ ಏನು, ರೊಟ್ಟಿ ಜಾಸ್ತಿನಾ ಬಳಸೋದು? ಸರ್, ನಮ್ಮಲ್ಲಿ ದಿವಸಕ್ಕೆ 1 ಪಾವು ಅಕ್ಕಿ ನೂರ್ತಾರಪ್ಪ ಅಂದ್ರೆ ಈ 1.5 ಸೇರು ಜೋಳ ನುಡಿತೀವಿ ಸರ್. ನಮ್ಮ ಮನೆಗೆ ರೊಟ್ಟಿ ಜಾಸ್ತಿ ರೀ. ರೊಟ್ಟಿ ಜಾಸ್ತಿ ರೊಟ್ಟಿ ಗಟ್ಟಿ ಆಹಾರ. ಗಟ್ಟಿ ಆಹಾರ ಸರ್. ಜೋಳವನ್ನು ಉಂಡವನು ತೋಳದಂತಾಗವನು ಅಂತ ಹೇಳ್ತಾರೆ. ಹೌದು ಸರ್. ಜೋಳ ಒಂದು ಒಳ್ಳೆಯ ಆರೋಗ್ಯಕ್ಕೆ ಉತ್ತಮ ಪೌಷ್ಟಿಕ ಆಹಾರ ಅದು. ಹೌದು ಸರ್. ಅದನ್ನು ಈ ಭಾಗದಲ್ಲಿ ಹೆಚ್ಚು ಬಳಕೆ ಮಾಡ್ಕೊಳ್ತೀವಿ ಸರ್. ಸರಿ, ಈಗ ನೀವು ಕೃಷಿಯಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಒಂದು ದಾರಿಯಲ್ಲಿ ಸಾಕ್ತಾ ಇದ್ರಿ. ಯುವಕರಿಗೆ ನಿಮ್ಮ ಕಿವಿ ಮಾತು ಏನು? ರೈತರ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಮನೆ ಕುಟುಂಬದ ಯುವಕರಾಗಿರ್ಬೋದು, ನಿಮ್ಮ ಊರಿನ ಗ್ರಾಮದ ಯುವ ರೈತರು ಇರ್ಬೋದು, ಅವರಿಗೆ ಕೃಷಿಯಿಂದ ಬದುಕನ್ನು ಕಟ್ಟಿಕೊಳ್ಳೋದ್ರ ಬಗ್ಗೆ ನೀವು ಏನು ಸಲಹೆ ಕೊಡಲಿಕ್ಕೆ ಬಯಸ್ತೀರಾ? ಸರ್, ನಾವು ಹೇಳೋದು ಸರ್, ಈಗ ಎಲ್ಲರೂ ಏನಂತ ಗೊತ್ತಾನ ಸರ್, ರೈತಕ್ಕೆ ಮನೆಯೊಳಗೆ ಮದುವೆ ಮಾಡ್ಕೊಳಕ್ಕೆ ಯಾರು ಒಲೆ ಹಾಕೋತಾರೆ ಈಗ? ಹೌದು, ಈಗ ನೌಕರಿ ಬರೀ ಎಲ್ಲ ಏನಂತ ಗೊತ್ತಾ, ನೀವು ಎಜುಕೇಶನ್ ಮಾಡಿದೆ, ಎಲ್ಲಿ ನೌಕರಿ ಮಾಡ್ದಂತ ಸರ್? ಆರು ನೌಕರಿ ಮಾಡ್ರೆ ಅಷ್ಟು ಊಟ ಮಾಡೋದೇನ ಸರ್? ರೈತ ಬೆಳೆದ ಆದ್ರೆ ರೈತನ ಮನೆಗೆ ಮಕ್ಕಳು ಕೊಡಕ್ಕೆ ಎಲ್ಲರೂ ಒಲೆ ಹಾಕೋತಾರೆ ಸರ್? ಈಗ ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತ. ನಿಮ್ಮ ಹಳ್ಳಿಗಳಲ್ಲಿ ಈ ಸಮಸ್ಯೆ ಜಾಸ್ತಿ ಇದೆಯಾ ಸರ್? ನಮ್ಮ ಹಳ್ಳಿ ಒಳಗೆ ಐತೆ ಸರ್. ನಾನು ನಿಜವಾಗ್ಲೂ ನಾನೇ ಇಲ್ಲಿ ನಿಮ್ಮ ಜೊತೆ ಮಾತಾಡ್ಕೊಂಡಿ ಸರ್, ನಾನೇ ನನ್ನ ಮಗಳು ಕೊಡ್ಬೇಕಾರಪ್ಪ ಏನು ಮಾಡ್ತಾನಪ್ಪ ಅಂತ ಕೇಳ್ತೀವಿ. ಹೌದು ಸರ, ರೈತ ದೇಶದ ಬೆನ್ನೆಲುಬು ಅಂತಾರೆ. ನೀವು ಅದು ಮೊದಲು ಹೆಜ್ಜೆ ಮುಂದೆ ಇಡ್ಬೋದಲ್ಲ, ರೈತರೇ ರೈತರ ಮಕ್ಕಳಿಗೆ ನನ್ನ ಮಕ್ಕಳನ್ನು ಕೊಡ್ತೀವಿ. ಅಲ್ಲೇ ಅದೇ ಸರ್, ನಾವು ಹೇಳ್ತೀವಿ ಸರ್, ಇದರಂತ ಎಲ್ಲ ಬೆಳಕಂತ ಹೋಗ್ಬೇಕು ಸರ್. ಅಲ್ಲಿ ನಾನು ಬಯಸಿದ್ದೀನಿ ಸರ್, ನಮ್ಮ ಹಣೆ ಬರೆದ ಎಲ್ಲಿರ್ತ ಅಲ್ಲಿ ಆಗ್ಬೇಕಂತ ನಾ ಅಂತೀನಿ. ನಿಜವಾಗ್ಲಿ ನಾ ಹೆಮ್ಮೆ ಪಡಿದ್ ಸರ್, ನಾ ರೈತ ಅಂದ್ರೆ ನಾ ಹೆಮ್ಮೆ ಪಡಿದ್ದೀನಿ. ಸರಿ, ಈ ಒಂದು ಕಾರಣಕ್ಕಾಗಿ ಯುವಕರು ಕೃಷಿಯಲ್ಲಿ ತೊಡಕೊಳ್ಳೋದಕ್ಕೆ ಹಿಂದೇಟಾಗ್ತಿದಾರ? ಹೌದು ಸರ್, ಇದು ಒಂದೇ ಕಾರಣಕ್ಕಾಗಿ. ಹೌದು ಸರ್, ಈಗ 199 ಬಸ ಈಗ ನಾನು ಅಂದೀನಿ ಸರ್, ಈಗ ನನ್ನ ಜೀವನದೊಳಗೆ ನಾ ಹೇಳ್ದಿನಿ, ಎತ್ತಂದ್ರೆ ಏನು, ಕೂರಿಗೆ ಅಂದ್ರೆ ಏನು, ಕುಂಟೆ ಅಂದ್ರೆ ಏನು, ಕೂರಿಗೆ ಹ್ಯಾಗೆ ಬಿಚ್ಚಬೇಕು, ಹ್ಯಾಗೆ ಹೂಡ್ಬೇಕು ಅನ್ನೋದು ನನಗೆ ಗೊತ್ತೈತೆ ಸರ್. ಆದ್ರೆ ಇನ್ನು ನನ್ನ ಹಿಂದಿಂದ ಬಂದಂತ ಇನ್ನ ನನ್ನ ಹಿಂದೆ 5-6 ವರ್ಷ ಹಿಂದಲಾರಿಗೆ ಈಗ ಶೆಡ್ ಏನೋ ನಿಮ್ಗೆ ಗೊತ್ತೈತೆ ಗೊತ್ತಿಲ್ಲ ಸರ್? ಗೊತ್ತಿಲ್ಲ. ಈ ಬರೀ ಒಂದು ಶೆಡ್ಡಿ ಕಟ್ಟಿದ್ರೆ ಬಂದ್ರ ಹೊತ್ಕೊಂಡ್ ಬಂದ್ರಪ್ಪ ಬಲಕಿರ್ಬೇಕು ಸರ್ ಶೆಡ್ಡಿ. ಅದನ್ನ ಯಾರು ಎಡ ಕಡ್ಗೆ ಬಂದ್ರಪ್ಪ ನೀವೇ ಅವಲ್ಲೇ ಕಮ್ ತಗೊಂಡಿದ್ರ ಹಿಂದಕ್ಕೆ. ಈಗ ಶೆಡ್ಡಿ ಕಟ್ಟದ ಗೊತ್ತಿಲ್ಲ ಕೆಲವು ಮಂದಿಗೆ. ಈಗ 3 ತಾಳಿನ ಕುರಿ ಸರ್, ಈಗ ಒಬ್ಬ ಟ್ರೈನ್ ಯಾಡಾಗ ಬರೀ 1 ಇಂಚಿನ ಮ್ಯಾಗ ಟ್ರೈನ್ ಹೆಂಗ್ ಹೋಯ್ತೀನ ಅಂತ ನಾವು ರೈತ ಅಂತಿದೀವಿ. ಒಬ್ಬ ಒಂದ ಕೈಲೆ 3 ತಾಳಿಗೆ ಬೀಜ ಹೆಂಗಾಗದಂತ ಅವ ಟ್ರೈನ್ ಹೊಡೆಯುವಂತ ಅಂತೀರಿ. ಆದ್ರೆ ಇನ್ಯಾರು ಏನ್ ಗೊತ್ತಿಲ್ಲರಿ, ಶೆಡ್ ಏನದೇನು ಗೊತ್ತಿಲ್ಲ ಸರ್, ಬಿತ್ತನೆ ಏನದ ಗೊತ್ತಿಲ್ಲರಿ. ಅದ್ ಏನಿಲ್ಲ ಸರ್, ಏನಾಗ ಟ್ಯಾಕ್ಟ್ರಿ ಅದ, ತಾನೇ ಬೀಜ ಬಿಡ್ತಾ ತಾನೇ ಟ್ಯಾಕ್ಟ್ರಿ ಮುಂದೆ ಹೋಗ್ತದ್ರಿ. ಆದ್ರೆ 4 ತಾಳ ಕಟ್ಟಿದ್ರೆ ಗೊತ್ತಾಗಲ್ಲ ಸರ್, ಆ ನಮ್ಮ ರೈತನ ಹಂಗಲ್ರಿ, 1 ತಾಳ ಕಟ್ಟಿದ್ರೆ ಗೊತ್ತಾಗತ್ತ ಸರ್, ಒಂದೇ ತಾಳ ಕಟ್ಟಿದ್ರೆ ಗೊತ್ತಾಗತ್ತೆ. ಕೃಷಿ ಅನ್ನೋದು ಒಂದು ಜ್ಞಾನ ಸರ್, ಅದು ರೂಢಿಗತವಾಗಿ ಬಂದ್ರೆ ಮಾತ್ರ ಅದು ಗೊತ್ತಾಗ್ತದೆ, ಗೊತ್ತಾಗ್ತದೆ. ಕೆಲಸದಲ್ಲಿ ತೊಡ್ಕೊಂಡ್ರೆ ಮಾತ್ರ ಗೊತ್ತಾಗ್ತದೆ. ಈಗ ನಿಮ್ಮ ಮಕ್ಕಳಿಗೆ ಒಂದು ಉದಾಹರಣೆ ಕೇಳೋದಾದ್ರೆ, ಕೃಷಿಯಲ್ಲಿ ಅವರನ್ನ ನೀವು ಮುಂದುವರಿಸೋದಕ್ಕೆ ಆಸಕ್ತಿ ನಿಮಗಿದೆಯಾ? ಆಯ್ತು ಸರ್. ಆಸಕ್ತಿ ಇದೆ. ಅದೇ ರೀತಿ ಯುವಕರಿಗೆ ನೀವು ಏನು ಕಿವಿ ಮಾತನ್ನು, ಅವರು ಕೃಷಿಯಲ್ಲಿ ತೊಡಗಿಕೊಳ್ಳುವಂತ ಒಂದು ಉತ್ಸಾಹದ ಮಾತನ್ನು ಹೇಳಿ ನಮ್ಮ ಕೇಳಿದ್ರ ಯುವಕರಿಗೆ, ಅಂದ್ರೆ ನಮ್ಮ ರೈತರ ಮಕ್ಕಳು ಇರ್ತಾರೆ. ನೀವು ಹೇಳಿದ್ರಿ ಕೃಷಿಯಲ್ಲಿ ಅಸಡ್ಡೆ ತೋರುವಂತದ್ದು ಜಾಸ್ತಿ ಆಗ್ತಿದೆ, ಕೃಷಿ ಬಗ್ಗೆ ತಿಳುವಳಿಕೆ ಕಡಿಮೆ ಆಗ್ತದೆ ಯುವಕರಲ್ಲಿ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್. ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಕೃಷಿಯಿಂದ ಒಂದು ಜೀವನ ಇದೆ ಅನ್ನೋದನ್ನು ನೀವನ್ನ ಸಾಬೀತುಪಡಿಸಿಕೊಂಡಿದ್ದೀರಿ ಈಗ. ಹೌದು ಸರ್. ನಮ್ಮ ಯುವಕರಿಗೆ ಒಂದು ಕಿವಿ ಮಾತು ಹೇಳಿ. ಇನ್ನೊಂದು ಕಿವಿ ಮಾತು ನಾವು ಹೇಳ್ತೀವಿ ಸರ್, ರೈತ ಎಷ್ಟು ಕಷ್ಟಪಡ್ತಾನೆ, ಬರಗಾಲ ಬೀಳೋದನ್ನು ಗೊತ್ತಿಲ್ಲ, ಮಳೆ ಆಗೈತಿ ಗೊತ್ತಿಲ್ಲ. ನಾವಲ್ಲ ಸರ್, ಒಮ್ಮೊಮ್ಮೆ ಹಳ್ಳ ಕಟ್ಟಿದ್ರಪ್ಪ ಅಂದ್ರೆ 4 ಗಂಟೆಗೆ ಬಂದು ಹಳದ ನಿಂತಿದ್ರೆ 8 ಗಂಟೆಗೆ ಹಳದ ಕಡಿಮೆ ಬಂದಿವಿ ನಾವು. ಒಮ್ಮೊಮ್ಮೆ ಸರ್ ನಾವು ಒಂದು ಸಂದರ್ಭ ಬೇಕಾರಪ್ಪ ಅಂದ್ರೆ ಹಳ್ಳಕ್ಕೆ ಹೋಗ್ಬೇಕು ಸರ್, ನಮ್ಮ ಎತ್ತು 2 ಎತ್ತು ನಾವು ಮನುಷ್ಯರು ಕೂಡ ಹಳ್ಳಕ್ಕೆ ಹೋಗ್ಬೇಕು ಅಂತ ಹಳದ ದಾಟಿ ಬಂದಿರೋದಿವಿ ನಾವು. ಕರೆಪರ ಇದ್ರ ಜೊತೆಗೆ ನೀವು ಸಿರಿಧಾನ್ಯಗಳನ್ನೆಲ್ಲ ಬೆಳಿತೀರ? ನವಣಿ, ರಾಗಿ ಎಲ್ಲ ಬೆಳಿತೀವಿ ಸರ್. ಹೌದು ಸರ್. ನಿಮ್ಮ ಮನೆಗೆ ಬೇಕಾದಷ್ಟು ನಮಗೆ ಬೇಕಾದಷ್ಟು ಬೆಳಿತೀವಿ ಸರ್. ಈ ಸಿರಿಧಾನ್ಯಗಳಲ್ಲಿ ಯಾವುದನ್ನು ಹೆಚ್ಚಾಗಿ ಬೆಳಿತೀರಿ ನೀವು? ನವಣಿಯನ್ನೋ, ರಾಗಿಯನ್ನೋ, ಅಥವಾ ಬರಗು, ಊದಲು, ಸಾಮೆ ಈ ತರದಲ್ಲಿ? ಇವಲ್ಲಿ ಇವಾಗ ನಮ್ಮಲ್ಲಿ ಇಲ್ಲ ಸರ್, ನೀರಾವರಿ ಬಾಗಿರ್ಬೇಕು ಸರ್. ನಮ್ಮಲ್ಲಿ ನವಣಿ ಐತಿ ಸರ್, ಹುಳಿ ಐತಿ, ಹುಳಿ ನವಣಿ ಮತ್ತೆ ಇವೆಲ್ಲ ಇಂಥವೆಲ್ಲ ಬಿಳಿಜೋಳ, ಕಡ್ಲಿ ಇವೆಲ್ಲ ಅದಾವ ಸರ್. ಅವೆಲ್ಲ ಮತ್ತೆ ಉದ್ದು ಪದ್ದು ನಮ್ಮಲ್ಲಿ ಬಹಳ ಕಮ್ಮಿ ಸರ್. ಕಮ್ಮಿ ಸರ್. ಈ ಕಡೆ ಹೊಳೆಸಿರಿ ಬೆಳಿತಾರೆ ಸರ್, ನಮ್ಮಲ್ಲಿ ಕಮ್ಮಿ ಬಹಳ. ಒಳ್ಳೇದು ಕರಿಯಪ್ಪರೆ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಇದುವರೆಗೆ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಂಡ್ರಿ. ರೈತರು ತುಂಬ ಕಷ್ಟದ ಜೀವನವನ್ನ ನಡೆಸ್ತಾ ಇರ್ತಾರೆ. ರೈತರಿಗೆ ಆಡಳಿತ ಸರ್ಕಾರಗಳು ಗಮನ ಹರಿಸಬೇಕು, ಅವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವಂತ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಮಾತುಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಹೌದು ಸರ್. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಕೋಮಲಾಪುರ ಗ್ರಾಮದ ಕರಿಯಪ್ಪ ಬುಡ್ಡಪ್ಪ ಕುರಿಯವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ.